ಬೈ ಟು ದಟ್ ಈಸ್ ಈಕ್ವಲ್ ಟು 14 ಅಂತಾಯ್ತು. ಈಗ ಕಿರಿಯವನ ವಯಸ್ಸು 14 ವರ್ಷ ಪ್ರಸಕ್ತ, ಹಾಗಾದ್ರೆ ಹಿರಿಯ ಒಂದು ಎಕ್ಸ್ ಪ್ಲಸ್ 16 ಡಿಫರೆನ್ಸ್ ಎಷ್ಟಿದೆ, 16 ವರ್ಷ ಅಲ್ವಾ. ಎಕ್ಸ್ ಅಂದ್ರೆ 14 ಪ್ಲಸ್ 16 ಅಂದ್ರೆ 30 ವರ್ಷ ಅನ್ನೋದು ಉತ್ತರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ, ಅಲ್ಲಿವರೆಗೂ ಅನುಮತಿ ಕೊಡಿ. ನಮಸ್ಕಾರ. ಮೆದುಳಿಗೆ ಕಸರತ್ತು, ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಿವಕುಮಾರ್ ಹಾಗೂ ಸುಜಾತ ಎಫ್ ತಳವಾರ್. ತಾಂತ್ರಿಕ ಸಹಕಾರ ಸ್ಟ್ಯಾಲಿನ್, ಸೋಮಶೇಖರ್, ಆರ್ ಕೆ ಲೋಕೇಶ್ ಹಾಗೂ ಕಾಲಿವ್ ಮಯುದ್ದೀನ್. ನೆರವು ಜಿ ಸೌಭಾಗ್ಯ ಹಾಗೂ ಜಿ ಡಿ ರಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ಕುರಿತು ಹಾಸನ ತಾಲೂಕು ಮಾರನಾಯಕನಹಳ್ಳಿಯ ಪ್ರಗತಿಪರ ಕೃಷಿಕ ಸುಬ್ಬೇಗೌಡ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಅರಕಲಗೂಡು ವಿ ಮನ್ಸೂದನ್. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರಾದಂತಹ ಹಾಸನ ತಾಲೂಕು ಮಾರನಾಯಕನಹಳ್ಳಿಯ ಸುಬ್ಬೇಗೌಡರು ನಮ್ಮೊಂದಿಗೆ ಇದ್ದಾರೆ. ಸುಬ್ಬೇಗೌಡರ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುಬ್ಬೇಗೌಡ್ರೆ. ನಮಸ್ಕಾರ ಸರ್. ಸುಬ್ಬೇಗೌಡ್ರೆ, ಎಷ್ಟು ವರ್ಷ ವಯಸ್ಸು ನಿಮಗೆ? ಸರ್, ನನಗೆ 70 ವರ್ಷ. ನಾನು ಹೆಚ್ಚು ಕಮ್ಮಿ 30 ವರ್ಷದಿಂದ ನಾನು ಕೃಷಿಗೆ ಬಂದಿದ್ದೀನಿ. 30 ವರ್ಷದಿಂದ ನಾವು 3 ಜನ ಅಣ್ಣತಮ್ಮದಿರು. ನಾನು ಅಣ್ಣತಮ್ಮದರಲ್ಲಿ ನಾನು ಹಿರಿಯನು. ನನ್ನ ತಮ್ಮ ಎಂ ಎ ಗ್ರಾಜ್ಯುಯೇಟ್ ಮಾಡಿಸಿ ಒಳ್ಳೆ ವಿದ್ಯಾವಂತ ಮಾಡಿಸಿ ಹೊರಗಡೆ ಕಳಿಸಿದೆ. ನಾನು ನನ್ನ ತಮ್ಮ 12 ಎಕರೆ ಜಮೀನು ಇದೆ, ನಾವು ಮಾಡ್ತಾ ಇದೀವಿ. ಆಮೇಲೆ ಕೊನೆಗೆ ಮಾಡ್ತಾ ಮಾಡ್ತಾ ಕೋಸ್ ಬೆಳೆದು, ಕಬ್ಬು ಬೆಳೆದು, ಲೋಡ್ ಗಡ್ಲೆ ಬೆಲ್ಲ ಬೆಳೆದು, ಆದ್ರೂ ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ಕೊನೆಗೆ ಯೋಚನೆ ಮಾಡಿ ಎಲ್ಲ ಅಣ್ಣತಮ್ಮದ್ರೆಲ್ಲ ಒಟ್ಟಾಗಿ ಏನಾರ ಮಾಡ್ಬೇಕನಪ್ಪ ಅಂತ ಪ್ರಯತ್ನ ಮಾಡುದು. ಎಲ್ಲ ಒಗ್ಗೂಟ ಅದು ಅಲ್ದವ್ರ ಆತರಲ್ಲ. ಆವಾಗ ಬುಡೋಜರ್ ತಂದು 1 ತಿಂಗಳ ದಿವಸ ಕೆಲಸ ಮಾಡಿಸ್ತು. 78-79 ಅವತ್ತಿನ ಕಾಲದಲ್ಲಿ 3.5 ಲಕ್ಷ ಆಯ್ತು ಮಾಡುದು. ಮಟ್ಟ ಮಾಡಿಸಿದ್ರೆ ಮಟ್ಟ ಮಾಡಿಸ್ತು ಎಲ್ಲ ಬಂಡೆ ಸರ್. ನಂದು ಕಂಪ್ರೆಷನ್ ಹಾಕಿ 4 ಬ್ಲಾಸ್ಟ್ 60-70 ಬ್ಲಾಸ್ಟ್ ಮಾಡಿ ಒಂದ್ ದಿವಸಕ್ಕೆ ಬಂಡೆ ಎಲ್ಲ ಒಂದ್ಸಮ ಮಾಡಿ ಮಾಡುದು. ಆಮೇಲೆ ಆವಾಗ ನಮ್ಗೆ ಒಬ್ಬ ಸ್ನೇಹಿತರು ಶಿವಮೊಗ್ಗದವರು, ಅವರು ಗೌಡ್ರೆ ಇದಕ್ಕೇನ್ ಮಾಡಬೇಡಿ ಅಡಿಕೆ ಹಾಕಿ ಅಂದ್ರು. ಆವಾಗ ಅಡಿಕೆ ಹಾಕ್ತು, ಅಡಿಕೆ ಹಾಕಿದ್ರೆ 1 ವರ್ಷ ಅಡಿಕೆ ಗಿಡ ನಿಲ್ಲನೇ ಇಲ್ಲ, ಹೋಗ್ಬಿಡ್ತು. ಆವಾಗ ನಮ್ಗೆ ಅನಿಸ್ತು ಇದು ತುಂಬಾ ಕೆಟ್ಟದಾಯ್ತು ಅಂತೇಳಿ ಮಂತೆ ಮರಳಿ ಯತ್ನ ಮಾಡು ಅಂತೇಳಿ ನಮ್ಮ ತಂದೆಯವರ ಆಶೀರ್ವಾದದಿಂದ, ನಮ್ಮ ತಂದೆಯವರ ಹಿಂದೆ 30 ಕುಂಟೆ ಜಮೀನು ಇತ್ತು, ಅದ್ರಲ್ಲಿ ಅಡಿಕೆ ಮಾಡಿದ್ರು ನಮ್ಗೆ ಅನುಭವ ಇತ್ತು. ಆವಾಗ ನಮ್ದೇ ಆದ ಒಂದು ಕೃಷಿ ಇದರಲ್ಲಿ ಆ ಅಡಿಕೆ ಇಂಥ ಸಸಿನ ತರಬೇಕು ಅಂತ ಮಾಡಿಕೊಂಡು ಒಂದೊಂದು ಸಸಿ ಆಯ್ತು. ಎರಡನೇ ದಪ್ಪಕ್ಕೆ ಸಸಿ ಎಲ್ಲ ನಿಲ್ತು. ಆವಾಗ ನಮ್ಗೆ ಅನಿಸ್ತು ಒಂದ್ 2-3 ವರ್ಷ ಒಂದ್ ಸ್ವಲ್ಪ ಕಷ್ಟ ಆಯ್ತು. 3-4 ವರ್ಷಕ್ಕೆ ಅಲ್ಲಿ ಬರೀ ನೆರಳಿಗೆ ಹೋಗ್ತಾರೆ ಹರಳು ಆಯ್ತು. ಬರೀ ಹರಳಲ್ಲಿ 70,000 ರೂಪಾಯಿ ಆಯ್ತು. ಅದೇನು ಕಾರ್ಮಿಕರ ಕೆಲಸ ಏನಿಲ್ಲ, ಏನಿಲ್ಲ, ಬರೀ ಮುರಿಯೋದು ಒಂದ್ ಅರೆ ಮೇಕ್ ಹಾಕೋದು, ಅದು ಒಣಗಿ ಎಲ್ಲ ಹರಳಾತು. ಅದ ಮಾರದೆ 70,000 ರೂಪಾಯಿ ಆಯ್ತು. ಆಮೇಲೆ ಏನ್ ಮಾಡು ಮಂತ್ ನೆಳಬೇಕು ಅಂದ್ರು. ಮಂತ್ ಒಂದ್ ವರ್ಷ ಇದ್ನೇ ಆಯ್ತಿ ಅವ್ಳ. ಆವಾಗ ಒಂದ್ 25,000 ಆಯ್ತು, ಅಲ್ಲಿ 1,00,000 ಆಯ್ತು. ಆವಾಗ ನನಗೆ ಗೊತ್ತಾದ್ ಭೂಮ್ ತಾಯಿ ನಮ್ದರಿಗೆ ದ್ರೋಹ ಮಾಡಕಲ್ಲ, ನಾವು ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಶುರು ಮಾಡಿಕೊಂಡು ಆವಾಗ 6 ವರ್ಷಕ್ಕೆ ಕಮೆನ್ಸ್ ಆಯ್ತು. ನಮ್ದು 35,000-40,000 ಅಂತ ಕಮೆನ್ಸ್ ಆಯ್ತು. ಈಗ ನಾವು ಹಾಲಿ 15,00,000 ಅಡಿಕೆ ತೋಟ ಕೊಡ್ತಾ ಇದೀವಿ, ಎಲ್ಲ ಅಣ್ಣ ತಮ್ಮ ಒಟ್ಟಾಗಿ ಕೊಡ್ತೀವಿ, ಚೆನ್ನಾಗಿ ಆದಾಯ ಐತಿ, ನಮ್ ಜೀವನ ಕೃಷಿಲಿ ಸುಖ ಆಗಿದೆ. ನೀವೆಲ್ಲಿವರೆಗೂ ಓದಿದ್ರಿ? ನಾನು SLC ಓದಿನಿ ಸರ್. SLC ಓದಿ ನಾನು ಬಡತನದಿಂದ ಓದ್ದನು. ಅವಾಗ ಏನಾಯ್ತು ನನಗೆ, ನಾನು ವಿದ್ಯಾವಂತ ಆದ್ರೆ ತಮ್ದು ಹಿಂದುಳಿತಾರೆ ಅಂತ ಹೇಳಿ ನಾನು ಸ್ಕೂಲಿಂದ ವಾಪಸ್ ಬಂದ್ಬಿಟ್ಟೆ. ಆವಾಗ ತಮ್ಮನ್ನ ಎಜುಕೇಟ್ ಮಾಡಿದೆ. ನೀವು ಓದ್ಕೊಂಡು ಅವ್ರನ್ನ ಓದಿಸ್ಬೋದಾಗಿತ್ತಲ್ವಾ? ಸಹಕಾರ ಬೇಕಲ್ಲ ಸರ್, ಬಡತನ ಕಾಲ. ನಮ್ಮಪ್ಪ ಅವರು ಕೂಲಿ ಮಾಡೋರು, ಎಲ್ಲರನ್ನೂ ಕಳ್ಸಕ್ ಹಾಕಲಕ್ಕ ನಮಗ ಅಂದ್ರು. ನಾವು ಅಷ್ಟೊತ್ತಿ ಬುದ್ಧಿವಂತ ಆಗಿದ್ನಲ್ಲ, ಒಬ್ಬರನ್ನಾರ ಕಳ್ಸೋಣ ಅಂತೇಳಿ ಈಚ್ ಬಿದ್ದವ್ರು ಎಲ್ಲರೂ ದಡ ಸೇರಕಾಕಲ್ಲ. ಯಾವನ್ನಾರ ಒಬ್ಬನಾರ ಸೇರಿಸಿದ್ರೆ ಹೆಸರು ಬರುತ್ತೆ ಅಂತ ಹೇಳಿ ಅವನ್ನ ದಡ ಸೇರಿಸ್ತಿ. ಅನುಕೂಲ ಆಗಿದ್ದಾನೆ, ಚೆನ್ನಾಗಿದ್ದಾನೆ, ಎಲ್ಲ ಚೆನ್ನಾಗಿದ್ದೀವಿ. 3 ಜನ ಅಲ್ವಾ ತಮ್ದು? ಇನ್ನೊಬ್ರು ಏನ್ ಮಾಡ್ತಾರೆ? ಅವನು ಕೃಷಿ ಮಾಡ್ಕೊಂಡಾನೆ, ನಾವಿಬ್ರೊಳ ಮಾಡ್ಕೆತೀವಿ, 3 ಭಾಗ ಮಾಡ್ಕೆತೀವಿ, ಅವರಿಗೂ ಕೊಡ್ತೀವಿ, ವಿದ್ಯಾವಂತರಿಗೂ ಕೊಡ್ತೀವಿ. ಎಲ್ಲ ಒಟ್ಟಿಗೆನೆ ಇದ್ದೀರಿ? ಒಟ್ಟಿಗೆನೆ ಇದೀವಿ ಅಂದ್ರೆ ಜಮೀನು ಒಟ್ಟಿಗೆಯ, ಅವರು ಸಂಸಾರ ಬೇರೆ ಇದೀವಿ. ನಾನು ಎಲ್ಲಾ ಕಸಬು ಇದೆ, ನಾನು ಹಾರೆ ಹಣ್ಣಿದ್ದೀನಿ, ಪಿಕಾಸಿ ಹಣ್ಣಿದ್ದೀನಿ, ಕುಡ್ಲು ಮಾಡ್ತೀನಿ, ಗಿಡ ಕೈಗಾರಿಕೆ ಹಗ್ಗ ಎಲ್ಲ ಮಾಡ್ತೀನಿ, ಇವತ್ತು ಟ್ರ್ಯಾಕ್ಟರ್ ಹೊಡಿತೀನಿ, ನನಗೆ ಎಲ್ಲ ಬರುತ್ತೆ. ನಾನು ನಮ್ಮೂರಲ್ಲಿ 100 ಅಡಿ ಬಾವಿ, 6 ಬ್ಲಾಸ್ಟ್ ಕಚ್ಚಿ ಮ್ಯಾಕ್ ಹಗ್ದಲ್ಲಿ ಮದುವೆ ಬರೀ 10 ರೂಪಾಯಿಗೆ. ಅಂತದ್ರಲ್ಲಿ ಅವನು MA ಗ್ರಾಜುಯೇಟ್ ಮಾಡಿಸ್ತಿ. ಒಟ್ಟಿನಲ್ಲಿ ಭೂಮಿ ತಾಯಿ ನೆಮ್ಮದಿ ಕೆಡ್ಸಾಕಲ್ ಅಂತ ಒಂದು ಭರವಸೆ. ಇವರು ಚೆನ್ನಾಗಿದ್ದೀವಿ. ಈ ವರ್ಷ 15,00,000 ಮನೆ ಕಟ್ಟಿಸಿದೆ, ಗೃಹ ಪೇಶ ಮಾಡಿದೆ, ಚೆನ್ನಾಗಿದ್ದೀವಿ. ಭೂಮಿ ತಾಯಿ ಯಾರು ಕೆಡ್ಸಾಕಲ್ಲ. ಸುಖ ಆಗಿದ್ರೆ ಇನ್ನೊಬ್ರು ಸುಖ ಆಗಿವನೆ, ಅವನ್ ಯಾತ್ರ ಮುಂದರ್ದ ಭೂಮಿಲಿ ಮುಂದರ್ದ ಅನ್ನೋರು ಇದಾರೆ. ಕೆಡ್ಸನ ಅನ್ನೋರು ಇದಾರೆ. ಕೆಡ್ಸೋರು ಜಾಸ್ತಿ ಇದ್ರೆ ಬದುಕ್ಸೋರು ಇನ್ನೂ ಜಾಸ್ತಿ. ಅವರೇ ಸುಮ್ಕೆ ನಾವು ಅನ್ಕೊಂಡಂಗೆ ಎಲ್ಲರೂ ಕೆಡ್ಸರ ಹಾಕಲ್ಲ. ಕೆಡ್ಸರ ಒಬ್ರು ಇಬ್ರು ಇರ್ತಾರೆ, ಉದ್ದಾರ ಮಾಡೋರು 10 ಜನ ಇರ್ತಾರೆ. ನಿಜ ನಿಜ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಭೂಮಿ ತಾಯಿಗೆ ಹಾಕಂತ ಬಂಡವಾಳವನ್ನು ಧೈರ್ಯವಾಗಿ ಹಾಕ್ಬೇಕು. ಈಗ ನಾನು 3 ಸೇರ್ ರಾಗಿ ಸೊಸೈಟಿಯಿಂದ ತಂದು 20 ಕ್ವಿಂಟಲ್ ರಾಗಿ ಬೆಳೆದಿದ್ದೆ, ಬರೀ 3 ಸೇರ್ ರಾಗಿ. ಜೋಳ ಎಲ್ಲಾನು ಬೆಳೆದಾದ್ಮೇಲೆ ಎಲ್ಲ ಮಿಷಿನ್ ಓಡಿಸ್ಬಿಡ್ತೀನಿ, ಅದಕ್ಕೆ ರಾಗಿ ಚೆಲ್ಲಿಬಿಡ್ತೀನಿ. ಚೆಲ್ಲಿಬಿಟ್ಟು ನಮ್ದೇ ಆದ ಮಿಷಿನ್ಗಳು ಇದಾವೆ, ಟಿಲ್ಲರ್ಗಳು, ಅವರೆಲ್ಲ ಬೇಸಾಯ ಮಾಡಿ ಒಂದೊಂದ್ ತೆನೆ ಒಂದೊಂದು ಇಡೀ ಗಾತ್ರ ಬೆಳಿತೀನಿ. ನಮ್ಮ ಹಿಂದೆ ಆಕಾಶವಾಣಿ ವಿಜಯಂಗ್ಡವರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ರು, ಕೃಷಿಗೆ ಕೊಡಿ ಅಂತ ಅಂದ್ರೆ ಇಲ್ಲ ನಾ ರೈತರಿಗೆ ಕೊಡ್ತೀನಿ ಅಂತ. ಸಾಮಾನಿಗೆ 20 ಕ್ವಿಂಟಲ್ ರೈತರಿಗೆ ಕೊಟ್ಟೆ ಬೀಜಕ್ಕೆ ಅಂತ. ತೋಟಗಾರಿಕರೆಲ್ಲ ಬಂದು ಪೊಟ್ಟ ತಕ್ಕ ಹೋದ್ರು. ನನ್ನ ನಿತ್ಯ ಜೀವನದಲ್ಲಿ ನನ್ನ ಎಲ್ಲಾ ಕೆಲಸ ನಾನೇ ಕಲ್ತಿದ್ದೀನಿ. ನಾನು ಬರೆದ ಕೆಲಸವೇ ಇಲ್ಲ, ನನ್ನ ಗುಡಿ ಕೈಗಾರಿಕೆ ನನ್ನ ಸ್ವಂತಕ್ಕೆ. ನಾನು ಒಬ್ಬನೇ ಅಂತ ಅಂತ ಹೇಳಕ್ಕಲ್ಲ, ತಮ್ದಿವರು, ನಮ್ಮ ಪತ್ನಿ, ನನಗೊಬ್ಬನ ಮಗ, ಎಲ್ಲರೂ ಸಹಕಾರ ಕೊಡ್ತಾರೆ, ಚೆನ್ನಾಗಿದೀವಿ. ಈಗ 30 ಎಕರೆ ಇತ್ತು ಅಂದ್ರೆ ಅಲ್ವಾ ಜಮೀನು? 30 ಎಕರೆ ಏನೇನ್ ಮಾಡಿದ್ರಿ? ಈಗ 30 ಎಕರೆ ಹಂಚು ಹೋಯ್ತು, ಅಣ್ಣ ತಮ್ದ್ರು ಹಂಚು ಹೋಯ್ತು. ಈಗ ನಮ್ ಹಾಲಿ 15 ಎಕರೆ, ಆಳಿಗೆ 5 ಎಕರೆ ಇದೆ. 5 ಎಕರೆ ಒಬ್ಬರದು ಪೂರ್ತಿ ಅಡಿಕೆ ತೋಟ ಮಾಡಿದೀವಿ, ಅರ್ಧ ಮಾಡ್ಕೊಂಡಿದ್ವಿ. ಅಲ್ಲಿ 5 ಎಕರೆ ಅಡಿಕೆ ತೋಟ, 10 ಎಕರೆ ಜೋಳ ಶುಂಠಿ ಎಲ್ಲ ಬೆಳಿತೀವಿ. ಜೋಳ 150 ಕ್ವಿಂಟಲ್ ಜೋಳ ಬೆಳಿತೀವಿ. ಶುಂಠಿ ಹೋದ ವರ್ಷ 100 ಹೆಚ್ಚಲ ಆಯ್ತು. ಎಲ್ಲ ಒಂದು ವರ್ಷದಲ್ಲಿ ಏನ್ ಲಂಗ ಲೆಕ್ಕ ಹಾಕಂದ್ರೆ 20 ಲಕ್ಷ ಸಂಪಾದನೆ ಮಾಡ್ತೀವಿ. ಈಗ ಕಲ್ ಬಂಡೆನೆ ಇತ್ತು, ಎಲ್ಲದನ್ನು ಬ್ಲಾಸ್ಟ್ ಮಾಡಿಸ್ತೇನೆ ಅಂತ ಹೇಳಿದ್ರಿ, ಅಂತ ಜಾಗದಲ್ಲಿ ಅಡಕೆ ಬರುತ್ತೆ? ಅದು ಬರುತ್ತೆ ಅಂದ್ರೆ ನನ್ನ ಒಂದು ಅನುಭವದ ಪ್ರಕಾರ ಅದು ಇಷ್ಟಡಿ ಆಳ ಅಂತ ಒಂದ್ ಇರುತ್ತೆ. ಬ್ಲಾಸ್ಟ್ ಮಾಡಿದ್ರೆ ಅದು ಬಂಡೆ ಅಲ್ಲವ ದೊಡ್ಡ ಹೋಗುತ್ತೆ. ಅವಾಗ ಏನ್ ಮಾಡೋದು ಅಂತಂದ್ರೆ ಅದನ್ನ ನಾವು ಹೊರಗಡೆಯಿಂದ ಮಣ್ಣು ತಂದು ತುಂಬಿ ಫಲವತ್ತಾದ ಮಣ್ಣು ತುಂಬಿದಾಗ ಇದಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ನಾನು ಹಾಕಿರೋದು ಒಂದು 2-3 ಗಿಡ ಹಾಕನಂತ ಪ್ರಯತ್ನ ಮಾಡಿದೆ, ಅಲ್ಲಿ ಹಾರೆ ಹಾಕಿದ್ರೆ ಡಮ ಡಮ ಅನ್ನೋದು. ಆಮೇಲೆ ನಂದೇ ಆದ ನಾನೇ ಕುಳಿಮೆಯಲ್ಲಿ ನಾನೇ ಹೊಣೆದೆ, ಹೊಣೆದ್ಬಿಟ್ಟು ಕುಳಿ ಹೊಡೆದ್ಬಿಟ್ಟು ಒಂದ್ ಅರ್ಧ ಬ್ಲಾಸ್ಟ್ ಮಾಡಿದೆ, ಅದು ಪಟಾರ ಅಂತ. ಅವಾಗ ಅದು ಸಸಿ ಕೂರಿಸಿದ್ದೀನಿ, 15 ಕೆಜಿ ಇಳುವರಿ ಬರುತ್ತೆ ಆ ಜಾಗದಲ್ಲಿ. ಯಾವತ್ತೂ ಮನುಷ್ಯ ಹೆಂಗೆ ಹುಡುಕಿ ಅನ್ನ ತಿಂತಾನೋ ಅದೇ ರೀತಿ ಅಡಿಕೆ ಮರು ಕೂಡ ಪ್ರತಿಯೊಂದು ಸಸಿನೂ ಕೂಡ ಹುಡುಕಿ ನೀರನ್ನು ಅವಲಂಬಿಸಿಕೊಳ್ಳುತ್ತೆ. ಖಂಡಿತ ಹೋಗುತ್ತೆ. ನಮ್ಮ ಅನುಭವದ ಪ್ರಕಾರ ಏನ್ ಆನೆ ಅನ್ನೋ ಕುಂತ ತಗ್ಗೆ ಅನ್ನೋ ಒಟ್ಟಿಗೆ ಬರಲ್ಲ, ಅದು ದುಡಿಬೇಕು. ಹುಲಿ ಕಾಡೆ ಆಗಿದ್ದೀನಿ ಅಂತ ಹೇಳಿ ಹುಲಿ ತಗ್ಗೆ ಮಾಂಸ ಬರಲ್ಲ, ಹುಡುಕಿ ತಿನ್ನಬೇಕು. ಅದರಿಂದ ನಾವು ರೈತ ಆಗಿದನು ಕೂರನ ಕೂರದೇನ್ ಟೈಮ್ 24 hours ಏನ್ ಕೆಲಸ ಮಾಡೋದ್ ಬೇಡ. ಏನು ದಿನದಲ್ಲಿ 1-3 ಗಂಟೆ ಕೆಲಸ ಮಾಡಿದ್ರೆ ಭೂಮಿ ತಾಯಿ ಖಂಡಿತ ದ್ರೋಹ ಮಾಡಕ ಒಳ್ಳೇದ್ ಕೊಟ್ಟೆ ಕೊಡ್ತಾಳೆ. ಯಾವ ತಳಿ ಹಾಕೊಂಡಿದ್ರ ಅಡಕೆ? ತೀರ್ಥಳ್ಳಿ ತಳಿ. ಆಮೇಲೆ ನಾನು ಕೊನೆಗೂ ಅದ್ರ ಕೊಟ್ಟೆ ನಂದೇ ಆದ ಒಂದ್ 25-30 ವರ್ಷದ ಅಡಿಕೆ ಗೋಟ್ನಲ್ಲಿ ಸಸಿ ಅಳಿಸಿ 1-2 ಲಕ್ಷ ಸಂಪಾದನೆ ಮಾಡಿದೆ. 1 ಲಕ್ಷ ಕೊಟ್ಟು ಗಾಡಿ ತಗೊಂಡೆ ಬೈಕ್, ಅದ್ರ ಹೆಸರಾಗಿರ್ಲಿ ಅಂತ. ಕೆಲವು ಅನುಕೂಲತೆ ಆಯ್ತು. ಈಗ ವಯಸ್ಸಾತು, ಮಧ್ಯರಾತ್ರಿ ಎಲ್ಲ ನೀರ್ ಹಾಕಕ್ ಹೋಗ್ಬೇಕು, ಇನ್ನು ನಮ್ ಹೆಂಡತಿಗೆ ಬೇಕಂದ್ ಕಾಣಕಲ್ಲ. ನಾವು ಗಂಡನ ಇಬ್ಬರಲ್ಲ ಇದೀವಿ, ಮಗನ್ನ ಬೇರೆ ಹಾಕ್ಬಿಟ್ಟು ಅವನ್ನ ಸಂತೋಷಿಗರಪ್ಪ ಅಂತ ಬಿಟ್ಬಿಟ್ಟಿದೀನಿ. ನಾವು ಸುಖವಾಗಿದ್ದೀವಿ, ಚೆನ್ನಾಗಿದ್ವಿ. ಅಡಿಕೆಗೆ ಏನೇನ್ ಕೆಲಸ ಮಾಡ್ತೀರ ಸುಬ್ಬೇಗೌಡ್ರೆ? ಸರ್, ಅಡಿಕೆಗೆ ಹೆಚ್ಚಿಗೆ ಅಂತಂದ್ರೆ ನಾನು ಜಾಸ್ತಿ ರೈತರು ನಮ್ಗಿಂತಲೂ ಬುದ್ಧಿವಂತರು ಇದಾರೆ, ಅದನ್ನ ಹೇಳಕ್ ನಾನು ಬಯಸಕಲ್ಲ. ಜಮೀನಿಗೆ ಅನುಗುಣವಾಗಿ ಆ ಜಮೀನಿನ ಫಲವತ್ತಿಗೆ ಏನೈತು ಅಥವಾ ಜೇಡಿ ಆಗಿರ್ಬೋದು, ಎರೆ ಆಗಿರ್ಬೋದು, ಮರಳಾಗಿರ್ಬೋದು, ತಕ್ಕಂತೆ ಕೆಲಸ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಈ ಜಾಸ್ತಿ ನೀರು ಬಿಡ್ತಾರೆ. ನೀರೇನ್ ಬೇಕಲ್ಲ ಅಷ್ಟು ನೀರು, ಎರೆ ಭೂಮಿಗಾಲಿ, ಮಳಲ್ ಭೂಮಿಗಾಲಿ, ಕಲ್ಲು ಭೂಮಿಗಾಲಿ, ಅದಕ್ಕೆ ತೇವಾಂಶ ನೋಡಿ ನಾವು ಅದಕ್ಕೆ ಕೊಡ್ಬೇಕು, ಡ್ರಿಪ್ ಮೂಲಕ ಕೊಡ್ಬೇಕು. ನಾನು 530 ಗಿಡ ಇದೆ ಒಂದ್ ಜಾಗದಲ್ಲಿ, ಅದಕ್ಕೆ ಒಂದೇ ಜಟ್ಟು ಬರೋದು ನೀರು. ಅದನ್ನ ನಾನು ಡ್ರಿಪ್ ಮಾಡಿದೀನಿ, ಎಲ್ಲ ಬಂದು ಈ ನೀರಲ್ಲಿ ಹೆಂಗ್ ತೋಟ ಉಳಿಸೈತಿ ಅಂದ್ರು. ನಾನು 6ನೇ ವರ್ಷದಲ್ಲಿ ಬರಗಾಲ ಆಯ್ತಲ್ಲ, ಇಡೀ ಎಂಟೇರ್ ಕಟ್ಟಾಯ್ದೊಳ್ಳೆ ನೀರು ಇರಲ್ಲ, ನನ್ನಲ್ಲಿ ಒಂದ್ ಜಟ್ ನೀರು ಬದಲೇ ಇತ್ತು. ಆ 530 ಗಿಡದಲ್ಲಿ 52 ಕ್ವಿಂಟಲ್ ಅಡಿಕೆ ಕೆಡಿದೀನಿ ವರ್ಷ, 102 ಚೀಲ. ಅಲ್ಲಿಗೆ 2 ಲಕ್ಷ ಆಯ್ತು, ಬರೀ 5,000 ನಾನು ಬಿದ್ದು ಕೊಟ್ಟೆ ಅನ್ನಿ ಓಲಿ ವ್ಯಾಪಾರಗಾರ ಬದುಕರಿ ಇನ್ನೊಂದು ಬರ್ತಾನೆ. ಆದ್ರೆ ಇನ್ನೊಂದ್ ಜಾಗದಲ್ಲಿ 12 ಲಕ್ಷ ಕೊಟ್ಟು ಅವನಿಗೆ ಒಂದ್ ಸ್ವಲ್ಪ ಲಾಸ್ ಆಯ್ತು. ಅವಾಗ ನಾನು ಹೇಳಿದೆ, ನಂಬಿಕೆ ಕೆಟ್ಟವರಿಲ್ಲವೋ ಅನ್ನೋ ಒಂದು ಗಾದೆ ಇದೆಯಪ್ಪ, ಈಗ ನಂದ್ರ ಲಾಭ ಆಯ್ತು ಅವ್ರ ಲಕ್ಷಣ ಐತೆ, ಮುಂದಿನ ವರ್ಷ ಕೊಡ್ತಾನೆ ಬಿಡು ಅಂದೆ. ಅವನ್ ಇವತ್ತು ಹೇಳ್ತಾನೆ, ಆದ್ರೆ ಸುಬ್ಬಣ್ಣರೆ ಕಟ್ಟಾಯ ದೇವಳೊಳಗೆ ನಿಮ್ಮಂತ ಪ್ರಾಮಾಣಿಕ ರೈತರು ಇದ್ರೆ ನಮ್ಮಂತರು ಒಂದ್ ವರ್ಷ ಕೆಟ್ಟರು ಅನ್ನ ಸಿಗುತ್ತೆ ಸರ್ ಅಂತಾನೆ. ಹಂಗ ಅನ್ಸ್ಕೋಬೇಕು ರೈತ, ಈ ಬೆಳೆಗಾರನ್ನ ಅಶ್ಯನ್ಸ್ ಕಳಿಸಬಾರ್ದು, ಲಾರಿ ಹಿಡಿಯೋದು, ದುಡ್ಡು ಕೊಟ್ಟು ಹೋಗಲ ಅನ್ನೋದು, ಚೆಕ್ ಕೊಡ್ಲ. ನನ್ನ ಜೀವನದಲ್ಲಿ ಹೋದ ವರ್ಷ ಬರೀ 1,000 ಇಸ್ಕೊಂಡಿದ್ದೆ 5 ಲಕ್ಷಕ್ಕೆ, ಎಲ್ಲಾನು ಲೆಕ್ಕಾಚಾರ ಮಾಡುವ ಬಂದು ಅವನು ಕಾರಲ್ಲಿ ಬಂದು ದುಡ್ಡು ಕೊಟ್ಟು ಹೋದ. ಎಲ್ಲಿ ಹೋಗಲ್ಲ, ನಮ್ ದುಡ್ಡು ಯಾರು ತಿನ್ನಕಲ್ಲ, ಪ್ರಾಮಾಣಿಕವಾಗಿದ್ರೆ ಬಂದೇ ಬರುತ್ತೆ. 70 ವರ್ಷ ಆಯ್ತು ಅಂತ ಅಂದ್ರಿ, ಈಗ್ಲೂ ಏನೇನ್ ಕೆಲಸ ಮಾಡ್ತೀರಿ? ಸರ್, ನಾನು 70 ವರ್ಷ ಅಂತ ಹೇಳ್ಕೋಬಹುದಷ್ಟೇ, ನಾನು ಯಾರು ಅನ್ನಕಲ್ಲ. ನಾನು ಬೈಕ್ ಹೊಡೆಯೋದು, ಟ್ಯಾಕ್ಟರ್ ಹೊಡೆಯೋದು, ನನ್ನ ಇವತ್ತು 12 ಪೌಂಡ್ ಚಮಟಿಕೆಯಲ್ಲಿ ಕಲ್ಲು ಕೆಚ್ಚೋದು ಎಲ್ಲನೂ ಮಾಡ್ತೀನಿ. ಆದ್ರೆ ನನ್ ಮಗನ ಕೈಲು ಹಾಕಲ್ಲ, ಹಂಗಂತಾರೆ ನಮ್ಮೂರಲ್ಲ, ಏನ್ ಗರ ಗರ ಅಂತಾನೆ ಅಂತಾರೆ. ಅದಲ್ಲ ಸರ್, ಗರಗುಡೋದೇನಿಲ್ಲ, ನಮ್ಮ ಜೀವನಕ್ಕೆ ಆಗ ಅಂತ ಅನ್ನೋದು ಹೊಡಿಯಕ್ಕೆ ಗರ ಗರ ಅಂತಾನೆ ಇದ್ದೇನು. ನನಗೆ 4 ಜನ ಹೆಣ್ಮಕ್ಳು, ಎಲ್ಲರೂ ಮದುವೆ ಮಾಡಿದೀನಿ, ಚೆನ್ನಾಗಿದ್ದಾರೆ. ನಾನೇನು ಅಕಸ್ಮಾತ್ ಹೋದ್ರೆ 5 ದಿವಸ ಉಳ್ಕೊಳಪ್ಪ ಅಂತಾರೆ, ನನ್ನ ಮಕ್ಳು ನೋಡ್ಕೊತೀನಿ, ಮಾತಾಡ್ಸಿದೀನಿ, ಬೈತೀನಿ, ಚೆನ್ನಾಗಿದೀಯ ಸರ್. ಚೆನ್ನಾಗಿದ್ದೀರಿ. ಅಡಿಕೆ ಜೊತೆಗೆ ಇನ್ನೇನೇನು ಹಾಕೊಂಡಿದ್ರ ತೋಟ? ಮೆಣಸು ಹಾಕಿದ್ದೀನಿ, 1 ಎಕರೆ ಕಾಫಿ ತೋಟ ಇದೆ. ನಾನು ಕರೆಂಟಿನ ಅಭಾವದಲ್ಲಿ ತೊಂದರೆ ಆಯ್ತು, ಕೊಯಮತ್ತೂರಿಂದ 3.5 ಲಕ್ಷ ಕೊಟ್ಟು ಜನರೇಟರ್ ತರಿಸಿದೆ, ಅದು 2 ಬೋರ್ ಹೊಡುತ್ತೆ, ಅದು ನಮ್ಗೆ ಅನುಕೂಲತೆ ಆಗಿದೆ. ಆಮೇಲೆ ಮೂಡಿಗೆರೆಲ್ಲ ಬಂದು ಕಾಫಿ ನೋಡಿದ್ರು, ಏನ್ ಸುಬ್ಬ ಕೊಟ್ರೆ ನಿಮ್ ಕಾಫಿ ತೋಟದಲ್ಲಿ ಇಷ್ಟು ಫಲ ಬಿಟ್ಟಿದಲ್ಲ ಅಂದ್ರು. 1.5 ಲಕ್ಷ ಆಯ್ತು, 80,000 ರೂಪಾಯಿ ಮೆಣಸಲಾಯ್ತು. ಆದ್ರೆ ಆ ಫಲ ಎಲ್ಲಿ ಬೆಳೆಯಕಾಗಿಲ್ವಂತೆ ಅವ್ರ ಹಂಗಂದ್ರು. ಬಾರಿ ಚೆನ್ನಾಗಿ ಬೆಳೆದಿದ್ರಿ, ಇದಕ್ಕೆಲ್ಲ ಅನುಭವ ಹೆಂಗ್ರಿ? ನಮ್ದೇ ಅನುಭವ, ನಾವು ಮರದ ಹತ್ರಕ್ಕೆ ಹೋದ್ರೆ ಮರಗಳು ನಮ್ಮನ್ನ ಮಾತಾಡಿಸ್ತವೆ, ಇಂತ ಬೆಳೆ ಮಾಡ್ಬೇಕಂದ್ರೆ ನಾನು ಹಿಂಗಿದ್ದೀನಿ, ನನ್ ನೀರ್ ಕೊಡು, ನಂಗೆ ಅನ್ನ ಕೊಡು ಅಂತ ಬೇಡ್ತೇವೆ. ಮಕ್ಳು ಹೆಂಗ್ ಬೇಡ್ತ ಅದು ಹಂಗೆ ಕಣ್ರಿ ಅಂತ ಹೇಳಿರ್ತೀನಿ. ಇಲ್ಲ ಕಣ್ರಿ ನಿಮ್ಮ ಮಾಹಿತಿ ಚೆನ್ನಾಗಿದೆ ಅಂತಾರೆ. ನಾವು ದಿವಸ ತೋಟ ತಕ್ಕ ಹೋದ್ರೆ ಆ ಮರ ನಮ್ಗೆ ಹೇಳುತ್ತೆ, ನನಗಿಂತ ಕೆಲಸ ಮಾಡು, ತೋರಿಸ್ತೈತಿ. ಎಲ್ಲಾ ಜೀವ ಇದೆ ಸಾ, ಪ್ರತಿಯೊಂದು ಕಲ್ಲು ಅಂತ ಕಲ್ಲಿಗೂ ಜೀವ ಇದೆ, ಜೀವ ಇಲ್ಲ ಅಂತ ಅಲ್ಲ. ಜನರೇಟರ್ ತಂದು 8 ವರ್ಷ ಆಯ್ತು? ಅದರಲ್ಲಿ 12 ವರ್ಷ ಆಯ್ತು ಸರ್. 12 ವರ್ಷ ಆಯ್ತು. ಎಷ್ಟು ಖರ್ಚು ಆಯ್ತು ಅದಕ್ಕೆ? 3.5 ಲಕ್ಷ ಆಯ್ತು. 3.5 ಲಕ್ಷ ಆಯ್ತು. ಕೊನೆಗೆ ಈ ಕರೆಂಟಿನ ಅಭಾವ ಅಂತ ಹೇಳಿ ತರಿಸ್ತು, ಅದು ಬರುತ್ತೆ, 2 ಬೋರ್ ಹೊಡ್ತವೆ ಅಕಸ್ಮಾತ್ ಟ್ರಾನ್ಸ್ಫರ್ ಪೆಟ್ಟಿಗೆ ಹೋಗ್ತೇನೆ. ನಮ್ದು ದೊಡ್ಡ ಜಮೀನ್ದಾರು, ಆವಾಗ ತಿಂಗಳಾನ್ಗಟ್ಟೆ ಆಗುತ್ತೆ, ಏನೇ ರಾಜಕೀಯ ಮಾಡಿದ್ರು ಹಾಕಲ್ಲ. ಆವಾಗ ನಮ್ದೇ ಆದ್ರೆ ಒಂದು 20 ಲೀಟರ್ ಡೀಸೆಲ್ ಸ್ಟಾರ್ಟ್ ಮಾಡಿದ್ರೆ 2 ಬೋರ್ ಫಸ್ಟ್ ಕ್ಲಾಸ್ ನೆನೈತೆ. 20 ಲೀಟರ್ ಅಲ್ಲಿ ಎಷ್ಟೊತ್ತು ಹೊಡಿಬಹುದು? ಅದು ಗಂಟೆಗೆ 6 ಲೀಟರ್ ಕುಡಿಯುತ್ತೆ, ಡಬಲ್ ಟ್ರಿಬಲ್. ಅದು ಫಿಲಮ್ ಓಡಿಸ್ತಾರಲ್ಲ ಆ ತರದ ಕೊಯಮತ್ತೂರ್ ಅಂತ ತರಿಸ್ತಿ, ಅದು ಲಾರಿಗೆ ಒಂದೇ ದೊಡ್ಡದು ಸರ್, ದೊಡ್ಡದು. ಅನುಕೂಲ ಆಗಿದೆ, ಅದರಿಂದ ಭಾರಿ ಅನುಕೂಲ ಆಗಿದೆ. ಈಗಲೂ ಬಳಕೆ ಮಾಡ್ತಿದ್ರೆ? ಬಳಕೆ ಮಾಡ್ತೀವಿ. ಈಗಲೂ ಅದನ್ನ ಆಯಿಲ್ ಚೇಂಜ್ ಮಾಡಿ ನಾನೇ ಸರಿ ಮಾಡ್ತೀನಿ. ಆಯಿಲ್ ಅನ್ನ ಅವ್ರ ಮೆಕಾನಿಕ್ ಏನ್ ಬರಕಲ್ಲ, ನಾನು ಆಯಿಲ್ ಟ್ರಾಕ್ಟರ್ ಆಯಿಲ್ ನಾನೇ ಚೇಂಜ್ ಮಾಡ್ತೀನಿ, ಎಲ್ಲಾನು ನಾನೇ ಮಾಡ್ಕೋತೀನಿ. ಅವರು ಮೆಕಾನಿಕ್ ಬಂದು ಒಂದ್ಸರಿ ತೋರಿಸಿದ್ರು, ನೋಡಿ ಗೌಡ್ರಿ ಈ ತರ ಮಾಡ್ಬೇಕಂತ, ನಾನೇ ಮಾಡ್ತೀನಿ. ನನಗೆ ಕರೆಂಟ್ ಮೋಟರ್ ಒಂದ್ ಬಿಟ್ರೆ ಇಡೀ ಬೋರ್ಡ್ ಗಳನ್ನು ಬಿಚ್ಚಿ ನಾನೇ ವೈರಿಂಗ್ ಮಾಡ್ತೀನಿ, ಎಲ್ಲಾ ಕೆಲಸ ಮಾಡ್ತೀನಿ. ಟ್ರಾಕ್ಟರ್ ಇಂದ ಏನೇನು ಅನುಕೂಲ ಮಾಡ್ಕೊಂಡಿದ್ರಿ? ಟ್ರಾಕ್ಟರ್ ಸರ್, ನಮ್ದು ಹೆಚ್ಚು ಕಮ್ಮಿ 30 ವರ್ಷ ಟ್ರಾಕ್ಟರ್ ಶೋರೂಮ್ ಅಲ್ಲಿ ತಗೊಂಡೆ. ಆವಾಗ ಟ್ರಾಕ್ಟರ್ ನಮ್ ಕಟ್ಟಾಯ್ದು ಬೆಳೆದು 3 ಏನ ಇದ್ದು, ಹೆಚ್ಚು ಕಮ್ಮಿ 2 ಡ್ರೈವರ್ ಹಗಲೊಬ್ಬ ನೈಟ್ ಬಡಿಯನು. ಹಿಂಗ್ ದುಡ್ಡು ತಗೊಂಡಾಗ ಹೆಸರು ಬೀರ್ ತುಂಬಾ ದುಡ್ಡೆ ಅವತ್ತಿನ ಕಾಲದಲ್ಲಿ 600 ರೂಪಾಯಿ 300 ರೂಪಾಯಿಂದ ಹೊಡೆದು. ಆಮೇಲೆ ಮಂತ್ ನೈಟ್ ಎಲ್ಲ ಕೆಲಸ ಮಾಡಿ ಮಳದ ಹೊಡಿವು, ಜಲ್ಲಿ ಹೊಡಿವು, ನಮ್ದೇ ಬಂಡೆಯಿಂದ ಸ್ವಲ್ಪ ಸಪ್ಲೈನು ಮಾಡ್ಕೊಂಡು ನನ್ ಗಾಡಿ 1 ವರ್ಷದಲ್ಲಿ ಹೆಚ್ಚು ಕಮ್ಮಿ ಸಾಲ ತೀರ್ಸಾಕ್ಬಿಡ್ತು ಒಂದೇ ವರ್ಷದಲ್ಲಿ. ಆಮೇಲೆ 2 ಲೋಡ್ ಆಲೂಗಡ್ಡೆ ಬೆಳೆದೆ, ಆ ಆಲೂಗಡ್ಡೆಲಿ 1 ಲಕ್ಷ ಆಯ್ತು, 2 ಲಕ್ಷ ಸಾಲ ಮಾಡಿದ್ದೆ, ಸಾಲ ಕೊಟ್ಬಿಟ್ಟೆ. ನಾವು ನಮ್ ಕಾಲ ಮೇಲೆ ನಿಂತ್ಕೋಬೇಕಾದ್ರೆ ಭಾರಿ ಹೋರಾಟ ಮಾಡಿದೀವಿ, ಭಾರಿ ಕಷ್ಟಪಟ್ಟಿದೀವಿ ಸರ್, ಕಷ್ಟಪಟ್ಟು ಜೀವನಕ್ಕೆ ಬಂದಿದೀವಿ. ಎಲ್ಲ ಮಕ್ಕಳನ್ನು ಮದುವೆ ಮಾಡಿದೀನಿ, ಸಾಲ ಸೋಲ ಎಲ್ಲ ಸಂತೋಷ ಆಗಿದೀವಿ. ಆರೆ ಕುಡ್ಲು ಪಿಕಾಶಿ ಎಲ್ಲ ಹೆಣಿತೀನಿ ಅಂತ ಅಂದ್ರೆ ಎಲ್ಲಿ ಕಲ್ತ್ರಿ ಅದನ್ನ? ಅದನ್ನ ಸರ್ ನಾನು ಮಲ್ಸಿಮೆ ಮೂಡಿಗೆರೆ, ಅಲ್ಲೊಬ್ರು ಚೆನ್ನಪ್ಪಾಚಾರ ಅಂತ ಇದ್ರು, ಅವರು ವಯಸ್ಸಾಗಿದ್ದು. ಆಮೇಲೆ ನಾನು ಕುಲುಮೆಯಲ್ಲಿ ನಾನು ಮೊದಲ ಕುಳಿಯಣ್ಣ ಇದೆಲ್ಲ ಕಲ್ತಿದ್ನಲ್ಲ, ನಾನು ತಮಿಳ್ನಾಡಲ್ಲಿ ಒಂದು 2 ತಿಂಗಳು ಇದ್ದೆ. ತಮಿಳ್ನಾಡಲ್ಲಿ ಬಂಗಾರಪ್ಪ ಅಂತ ಒಬ್ಬರು ಇದ್ರು, ಅವ್ರು ಕರ್ಕೊಂಡು ಹೋಗ್ಬಿಟ್ಟ ಬಾರಣ್ಣ ಹೋಗೋಣ ಅಂತ. ಅಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಕಲ್ತ್ಕೊಬಿಟ್ಟೆ, ಕುಡ್ಲು ಮಚ್ಚು ಕೂಗ ತಿಣಿಯದ. ಬಂದ ಇಲ್ಲಿ ನಾನೊಂದು ಬ್ಲೋರ್ ತಗೊಂಡು ಇದ್ಲ ತಗೊಂಡು ಅಲ್ಲೆಲ್ಲ ರೆಡಿ ಮಾಡಿದ್ನಲ್ಲ, ಬಳೆ ಒಂದು ಬೆಸೆಯಕ್ ಬರ್ತಾರಲ್ಲ ನನಗೆ, ಬಳೆ ಬೆಸೆಯೋದು ಮಚ್ಚಿನ ಹಿಡಿ ಬಳೆ ಬೆಸೆಯೋದು ಬರಕ್ ಆವಾಗ ಚನ್ನಪ್ಪಾಚಾರ ಅಂತ ಇದ್ರು ಅಲ್ಲಿ ಹೋದೆ. ಆಮೇಲೆ ಯಾಕೆ ಬಂದ ಸುಬಣ್ಣ ಅದು ಏನಿಲ್ಲ ಕಂಬರ್ರಿ, ಆಮೇಲೆ ನಾ ಕೆಲಸ ನೋಡ್ಕೋಬೇಕು. ಆಮೇಲೆ ಏನ್ ಮಾಡಿದೆ, ಒಂದ್ ಬಳೆ ಬೆಸಿಬೇಕು ಬೆಸ್ಕೊಟಣ ಅಂತ ಅಂದೆ. ಏನೇನ್ ಹಾಕ್ತೀಯ ಅಂತ ನೋಡ್ಕೊಂಡೆ. ಆವಾಗ ಒಯ್ಯ ಸಿಲ್ವಾರ ಮಂತೆ ಗಾಜಿನ ಪುಡಿ ಹಿತ್ತಾಳೆ ಪುಡಿ ಎಲ್ಲ ಹಾಕ್ತು, ಅದನ್ನ ತಗೊಬಿಟ್ಟು ಆ ಬಳಿಗೆ ರೌಂಡಿಗೆ ಹಾಕ್ಬಿಟ್ಟು ಆ ರೋಲೊಳಿಗೆ ಇಡ್ತು, ಅದು ಬರ್ರ ಅಂತ ನೀಲಿ ಬಣ್ಣ ಬಂದಾಗ ತಗ ನೀರೊಳಿಗೆ ಹಾಕ್ತು. ಬಂದೆ ನಾನು ಅವತ್ತಿನ 1 ಗಂಟೆ ಒಳಗೆ ಬಂದು ಬಳೆಯನ್ನ ಬೆಸ್ತು ಮಚ್ಚಿ ಇಡಿ ಹಾಕಿ ಅಣದಿಟ್ಟೆ. ಅಲ್ಲಿಂದ ಈಚೆಗೆ ನಾನು 30 ವರ್ಷ ಆಯ್ತೆ, ಒಂದ್ ಕಳೆ ಕೊಡ್ಲು ಒಂದ್ ಹಾರೆ ಯಾವ್ದನ್ನು ಹೊರಗಡಿಕೆ ಕೊಡಕಲ್ಲ, ನಾನೇ ರೆಡಿ ಮಾಡ್ಕೊತೀನಿ. ಹಗ್ಗ ಹೊಡಿತೀನಿ, ಮಾರ್ಗಿಕೆ ಹೊಡಿತೀನಿ, ತೆಂಗಿನ ಮರತಕ್ಕೆ ಹಾಕಲ್ಲ, ಬೇರೆ ಕೆಲ್ಸಗಳೆಲ್ಲ ಮಾಡ್ಕೊತೀನಿ. ನಂತ ಇಲ್ಲದ ಕೆಲ್ಸಗಳೇ ಇಲ್ಲ, ಪ್ರತಿಯೊಂದು ತೂಕ ಮಾಡೋದು ಯಾರೋ ಒಬ್ಬರು ಕೇಳಿದೆ ಕೊಡಕಲ್ಲ ಅಂತ ಅಂದ್ರು. 55,000 ರೂಪಾಯಿ ಕೊಟ್ಟು ತೂಕ ಮಾಡ್ತಂದ ಇಟ್ಟಿದೀನಿ ಅಡಿಕೆ ತೂಕ ಮಾಡದ ಇರ್ಲಿ ಮನೆಯಲ್ಲಿ. ಈಗ ಒಂದ್ ಅಡಿಕೆ ಬರ್ತಾರೆ, 1.5 ಕ್ವಿಂಟಲ್ ಅಡಿಕೆ ಆತಿದ್ದೆ, ಇನ್ನೊಬ್ರು ಬೇಡಕ್ ಹೋಗೋದೇನಂತ ಅದನ್ನ ತಂದಿಟ್ಟಿದೀನಿ. ಎಲ್ಲ ಇದೆ. ಈ ಹಗ್ಗ ಮುಗ್ದರ ಎಲ್ಲ ಹೆಣೆಯೋದು ಎಲ್ಲಿ ಕಲ್ತ್ರಿ? ಅದು ನಮ್ಮ ಅಪ್ಪರ ಕಾಲದಲ್ಲೂ ನಮ್ ಕುಲ್ಕೋಸ್ಬಹುದು. ಈಗ ಎಳೆದು ಬಿಟ್ಟು ಹಗ್ಗ ಉಡಿದ್ರೆ ಈಗಿನ ಹಗ್ಗಳೆಲ್ಲ ಹೊರ್ಕತವಲ್ಲ, ನಮ್ಮ ಹಗ್ಗಳು ಒಂದ್ 1.5 ವರ್ಷ ಬರಂಗ್ ಹೊಡಿತೀನಿ ನಾವು. 1.5 ವರ್ಷ ಹಗ್ಗ ಈ ಉಳೆ ಹಗ್ಗಳೆಲ್ಲ ನಮ್ಮವೇ. ಈ ಮಾರ್ಗಕ್ಕೆ ಐತಲ್ಲ, ಮಾರ್ಗಕ್ಕೆ ಸಂತರಣಿತಾರಲ್ಲ, ಆ ಮಾರ್ಗಕ್ಕೆ ನನಗೂ ನನಗೆ ಒಂದಕ್ಕೆ ಅಲ್ಲ. ನಾನ್ ಮಾರ್ಗಕ್ಕೆ ಅಂದ್ಬಿಟ್ರೆ ಪಂಜರ ಬಂದಂಗ್ ಬರ್ಬೇಕು, ಆತರ ಎಣೀತೀನಿ. ಎಲ್ಲಾ ಕಸಬು ಮಾಡ್ತೀನಿ ನಾವು, ಮಲದ ಬುಳ್ಳಿಗಳವಲ್ಲ ಅದನ್ನು ಎಣಿತೀನಿ, ತೋಟಕ್ಕೆ ಬಿಡ್ಕತೀನಿ. ಅಕಸ್ಮಾತ್ ಬಂದ್ರೆ ಒಂದೊಂದು ಮಲವು ಬೀಳ್ತೇವೆ, ಆತರ ಎಲ್ಲಾ ಕಸರು ಕಲ್ತಿದೀನಿ. ಬಲ ಇಟ್ಕೊಂಡಿದ್ದೀನಿ, ಆ ಬಲಲೆಲ್ಲ ಇಡೀ ಈಗ ವಯಸ್ಸಾತ ಹೋಗಲ್ಲ. ಈಗ ನಾನು ಇವತ್ತು ಏನು ಎಲ್ಲರಂಗೇನು ಲೊಳಕ ಪಳಕ ಅನ್ನಕಲ್ಲ, ಗಟ್ಟಿಮುಟ್ಟಾಗಿದ್ದೀನಿ, 72 ಕೆಜಿ ಇದೀನಿ. ಇಷ್ಟೆಲ್ಲ ಕೆಲಸ ಮಾಡ್ತಿರಲ್ಲ, ಪುರ್ಸೊತ್ ಸಿಗ್ತದ ನಿಮ್ಗೆ ಬಿಡುವಿನಲ್ಲಿ? ಅದು ಅಲ್ದಲ್ಲಯ್ಯ, ಇಷ್ಟೆಲ್ಲಾ ಮಾಡಿಕೊಂಡು ಮಗನಿಗೆ ಒಂದು 3 ಎಕರೆ 4 ಎಕರೆ ಕೊಟ್ಟಿದ್ದೀನಿ. ನಾನು 1 ಎಕರೆ ನಾನು ಒಬ್ಬನೇ ಮಾಡ್ತೀನಿ. ಹೊರಗಡೆ ಹೋಗಿ ಈ ವರ್ಷದಲ್ಲಿ 4,000 ಗಿಡ ಹಾಕ್ಸಿದ್ವಿ, 4,000 ಗಿಡ ಅಡಿಕೆ ಗಿಡ. ರೈತರಿಗೆ ತರಬೇತಿ ಕೊಟ್ಟು ಹಿಂಗೆಲ್ಲ ಹಿಂಗೆ ಮಾಡಿ ಅಳತೆ ಮಾಡಿ ಕೊಟ್ಟು ಹಿಂಗೆ ಗಿಡ ಹಾಕಿ ಅಂತ ಹೇಳ್ತೀನಿ. ನನಗೆ ಪೆಟ್ರೋಲ್ ಖರ್ಚಿಗೆ ಒಂದಿಟ್ಟು ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ. ಅವತ್ತಿನ ಜೀವನ ಹಾಕಿಬಿಟ್ಟು ಗಾಳಿ ವಾತಾವರಣ ಚೆನ್ನಾಗಿರುತ್ತೆ, ಮಾಡಿಕೊಟ್ಟ ಒಂದು ಹೆಸರು. ಇಲ್ಲೇ ಬಂಟ್ರಳ್ಳಿ ಕಿಟ್ಟಣ್ಣ ಅಂತ 1 ಎಕರೆ ಮಾಡಿದ್ದೀನಿ, ದುಮ್ಗೇರಲ್ಲಿ 1 ಎಕರೆ ಮಾಡಿದ್ದೀನಿ, HMT ಕುಮಾರ ಅಂತೇಳಿ ನಾನಹಳ್ಳಿ ಕ್ರಿಸ್ಸಾರು ಮಾಲೀಕ, ಅವನೊಂದು 4 ಎಕರೆ 20 ಕ್ವಿಂಟಲ್ ಮಾಡಿದೆ, ಅವರೊಂದು 15,000 ಕೊಟ್ಟರು. ನನಗಿಂತಲೂ ಈ ಜನಗಳಿಗೆ ಆಧಾರ ಶಕ್ತಿ ಮಾಡಿಕೊಡ್ಬೇಕು ಅಂತ ನನ್ನ ಆಸೆ. ಇವತ್ತು ಅಂತಾರೇನಾದ್ರು ಇದ್ರೆ ನನ್ನ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ನನ್ನ ಸಹಕಾರ ಸಂಪೂರ್ಣವಾಗಿ ಇರುತ್ತೆ. ನನ್ನಂತೆಲ್ಲ ರೈತರು ಮುಂದುವರಲಿ ಅಂತ ನನ್ನ ಆಸೆ. ಈಗ ಅಡಕೆ ಹೆಂಗ್ ಹಾಕ್ಬೇಕು, 4 ಜನಕ್ಕೆ ಹೇಳ್ಕೊಡ್ತಿರಲ್ಲ, ಈಗ ಸುಮಾರು ಜನ ಅಡಕೆ ತೋಟ ಮಾಡ್ತಾರೆ, ಹೆಂಗ್ ಮಾಡೋದು, ಹೆಂಗ್ ಹಾಕೋದು, ಒಳ್ಳೆ ಗಿಡ ಹೆಂಗೆ ನಾವು ಗುರುತ್ ಮಾಡೋದು, ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಹೇಳ್ತೀನಿ. ಹೆಚ್ಚು ಕಮ್ಮಿ 2 ಲೋಡ್ 3 ಲೋಡ್ ಅಡಿಕೆ ಕೆಡಿಸ್ತೀನಲ್ಲ, ಆ ರಾಶಿಲಿ ಹಾಕೇತಾರೆ. ಅದು ರಾಶಿಲಿ ಕರಿಯ ಬಿಳಿಯ ಕೆಂಪಯ್ಯ ಅಂತ ಯಾರು ಗೊತ್ತಾಕಲ್ಲ. ನಾವೇನ್ ಮಾಡ್ತೀವಿ, ಅವನು ನರ್ಸರಿಯಿಂದ ತಗೋಬೋತಾನೆ, ಪ್ಯಾಕೆಟ್ ಮಾಡ್ತಾನೆ, ಎಲ್ಲ ಒಂದೇ ಗಿಡ ಅಂತ ಕೊಟ್ಬಿಡ್ತಾನೆ. ನಾವೇನ್ ಮಾಡ್ಬೇಕು ಅಂದ್ರೆ ಇಂಥ ಮರದಯ ಈಗ ಸುಬ್ಬೇಗೌಡ ತೋಟದಲ್ಲಿ ಐತಿ, ಆ ತೋಟದಲ್ಲಿ ಅವ್ರು ಕೆಡಿಸಿ ಮಾರ್ತಾರೆ. ಅಂತ ಗೋಂಡ ತಂದು ಉಣ್ಬೇಕು ಅಂತ ಸಕ್ಸಸ್ ಆಯ್ತ ಹೊರತು, ಈ ರಾಶಿಲೆಲ್ಲ ಅರಿಸಿಗೆ ಬಂದ್ ಗಿಡ ಹಾಕಿದ್ರೆ 10 ಗಿಡ ಫಸಲು ಬಿಡುತ್ತೆ, 10 ಗಿಡ ಫಸಲನೇ ಬಿಡೋದು. ಅದೇ ಕಾರಣ ಮೊದಲನೇದು. ಎರಡನೇದು, ನಾವು ಮಾಡತಕ್ಕಂತ ಕೆಲಸ ಮೇಲೂ ಡಿಪೆಂಡ್ ಇದೆ. ಅದು ಅಡಿಕೆ ಬಿಡದಲ್ಲ ಇರಬಹುದು, ಅದು ಅನಾರೋಗ್ಯದಿಂದ ಬಿಟ್ಟಿದೆ ಅಂತ ಹೇಳ್ಬಹುದು. ಕೆಲಸ ಮಾಡಿದಾಗ ಬಿಡೋ ಅಂತ ಮರಗಳು ನಮಗೆ ಗೊತ್ತು ಮಾಡ್ತವೆ, ಈ ರೀತಿ ನಾನು ಮಾಡಿದ್ಕೆ ಪ್ರತಿಫಲ ಇದೆ ಅಂತ ಗೊತ್ತು ಮಾಡಬಹುದು. ಅದರಲ್ಲಿ ತೀರ್ಥಹಳ್ಳಿ ತಳ್ಳಿ ರೌಂಡ್ ಬರುತ್ತೆ, ಉದ್ದ ಬರುತ್ತೆ. ರೌಂಡ್ ಇಳುವರಿ ಕಮ್ಮಿ, ಉದ್ದ ಐತಲ್ಲ 15 ಕೆಜಿ 20 ಕೆಜಿ ಬರುತ್ತೆ. ಆಮೇಲೆ ಅಡಿಕೆನೂ ತೂಕ ಜಾಸ್ತಿ, ಅದು ತೂಕ ಜಾಸ್ತಿ ಅಂತ ಅಂದ್ರೆ ಇದು 75 ಕೆಜಿ ಬಂದ್ರೆ ಅದು 85 ಕೆಜಿ ಬಿತ್ತು, 10 ಕೆಜಿ ಜಾಸ್ತಿ ಬರುತ್ತೆ. ಅದರಲ್ಲಿ ಅನುಭವ ನಮಗೆ 30 ವರ್ಷದ ಅನುಭವ ಇದೆ. ಎಲ್ಲಾ ರೈತರು ಮೋಸ ಬೀಳದಲ್ಲಯ್ಯ, ಒಳ್ಳೆ ಬಿತ್ತನೆಯನ್ನು ತಂದು ಅಕ್ಕಪಕ್ಕ ರೈತನನ್ನ ಭೇಟಿ ಮಾಡಿ ಈ ಗಿಡ ಸೂಕ್ತನ, ಈ ಗಿಡ ಹಾಕಕ್ಕೆ ಸೂಕ್ತನ, ಯಾವ ಮಟ್ಟಕ್ಕೆ ಹಾಕ್ಬೇಕು ಅಂತ ಒಂದು ತರಬೇತಿ ತಗಂದ್ರೆ ನನ್ನ ಅನಿಸಿಕೆ ಪ್ರಕಾರ ಒಳ್ಳೇದಾಗುತ್ತೆ. ಸುಮ್ಕೆಲ್ಲ ನಾನು ತೋಟ ಮಾಡ್ತೀನಿ 4 ಎಕರೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಅಡಿಕೆ ಗಿಡನ 8:30-9 ಹಾಕ್ಬೇಕು, ಇಳುವರಿ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ವೆಹಿಕಲ್ ಓಡಾಡುತ್ತೆ, ಮತ್ತೆ ಅಂತರ ಬೆಳೆ ಮಾಡಬಹುದು, ಅವರೇ ಹಾಕ್ಬಹುದು, ತೊಗರಿ ಹಾಕ್ಬಹುದು, ಮೆಣಸಿಗೆ ಬೆಳಿಬಹುದು, ಯಾವ್ದಾರ ಬೆಳಿಬಹುದು. ನಾವೇನ್ ಮಾಡ್ತೀವಿ, 6 ಅಡಿ 7 ಅಡಿಗೆ ಅಡಿಕೆ ಗಿಡ ಹಾಕಿದಾಗ ಅದು ಯಾವಾಗ ಬೇರೆ ಅಣಕೋತಾರೆ, ಮಧ್ಯದಲ್ಲಿ ಯಾವ ಬೆಳೆನೂ ಮಾಡಕ್ ಹಾಕಲ್ಲ, ಈ ಇಳುವರಿ ಕಮ್ಮಿ ಬರುತ್ತೆ. ಇದು 15-20 ಕೆಜಿ ಬರುತ್ತೆ 9 ಅಡಿಗೆ ಹಾಕಿದ್ರೆ, 10 ಕೆಜಿಂದ ಒಳಗಡೆ ಸಾಮಾನ್ಯಕ್ಕೆ ಇಲ್ಲೆಲ್ಲ ನೋಡಿದಿನಲ್ಲ, ನಾವೆಲ್ಲ 8.5 ಅಡಿಗೆ ಹಾಕಿದೀವಿ, ನಮ್ದು ಒಳ್ಳೆ ಇಳುವರಿ ಬರುತ್ತೆ, 15-20 ಕೆಜಿ ಬರುತ್ತೆ. ನಾವ್ ಹಂಗೆ ಕ್ಯಾಲಿಕಟ್ರ್ ಹಾಕ್ಬಿಟ್ಟು ಒಂದು ಮರ ನೋಡ್ಬಿಟ್ರೆ ಇಷ್ಟೇ ಕ್ವಿಂಟಲ್ ಬರುತ್ತೆ ಅಂತ ಹೇಳ್ತೀನಿ. ಆಮೇಲೆ ಹಸಿರುವಣಿ ಮಾಡೋಕೆ ನಂಗೆ ಕರ್ಕೋತಾರೆ, ನಾನು ಅವರಿಗೆ ಹಸಿರುವಣಿ ಮಾಡಿಕೊಡ್ತೀನಿ. ಅವರು ನನ್ನ ಕೈಗೆ ಮೂರು ಕಾಸು ಕೊಡ್ತಾರೆ. ಆವಾಗ ರೈತರಿಗೆ ನಾವೇನು ಮೋಸ ಮಾಡಕ್ಕಲ್ಲ, ನಾನು ನೋಡ್ರಪ್ಪ ಇಷ್ಟು ಬಾಳತ್ತೆ ಅಂತ ಹೇಳ್ತೀನಿ. ಆಗ ಅವರು ಅಕಸ್ಮಾತ್ ಕಡಿಮೆ ಕೇಳೋರು, ಏ ಇಲ್ಲ ಕೊಡೆ ಅಂತ ಕೊಡಿಸ್ತೀನಿ. ಹಿಂಗ ನನ್ನ ಒಂದು ಜೀವನದ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಎಂತ ಮಣ್ಣಿಗೆ ಹಾಕೋದು ಒಳ್ಳೇದು ಅಡಿಕೆ? ಅಡಿಕೆ ಮರಳು ಮಿಶ್ರಿತ, ಅಂದ್ರೆ ಜೇಡಿ ಮಣ್ಣು ಇರಬೇಕು, ನೀರ್ ಬಸ್ತು ಹೋಗ್ಬೇಕು. ಎಷ್ಟೇ ನೀರಿದ್ರು ಅದ್ರಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಪಿಕಾಸಿ ಹೊಡೆದ್ರೆ ಹಾರ ಹೊಡೆದ್ರೆ ಒಂದ್ ಗುಂಡಿ ತೆಗಿಯಕ್ ಆಗ್ದಲ್ಲ ಇರಬಹುದು, ಅಂತ ಜಾಗದಲ್ಲಿ ಅಡಿಕೆ ಇಳುವರಿ ಬರುತ್ತೆ. ಅದೇ ಸರ್ ನಾನು ಹೇಳಿದ್ನಲ್ಲ, ಬಾವಿ ಬರ್ತಾ ಎರಡು ಬ್ಲಾಸ್ಟ್ ಮಾಡಿ ಗಿಡ ಹಾಕಿದೀನಿ ಅಂತ, ಅದರಿಂದ ನನಗೆ ಅನುಭವ ಚೆನ್ನಾಗಿ ಬಂತು. ನಾವು ಸಾಮಾನ್ಯಕ್ಕೆ ಈಗ ನಾನು ಹೊರಗಡೆ ಓದ್ತಾ ನೋಡಿದ್ರೆ ಈ ಭೂಮಿ ಇಷ್ಟೇ ಇಳುವರಿ ಬರುತ್ತೆ ಗಿಡ ಹಾಕಿ ಅಂತ ಹೇಳ್ತೀನಿ. ಅಷ್ಟು ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ. ನನಗೆ ನಾಲ್ಕು ಜನ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ಅವತ್ತಿನ ಯುವಜನರಿಗೆ ಭೂಮಿ ತಾಯಿ ನಂಬಿದನ ಹೊರತು ನಾನು ಇದೇ ಒಂದು ಕೈಲಿ ನಾನು ಎಷ್ಟು ಲಕ್ಷ ದುಡಿದಿದ್ದನು ಎಲ್ಲಾರು ಮೊದಲು ಮಾಡಿದ ಸಾಲ ಸೂಲ ಇಲ್ದಂಗೆ ಎಲ್ಲ ಚೆನ್ನಾಗಿದ್ದಾರೆ. ನನ್ನ ತರಬೇತಿನೂ ಅಷ್ಟೇ, ನಾನು ಯಾರು ನಂಬೆವರು ಎಲ್ಲ ಸುಭ ಓಟ್ ಒಳ್ಳವರು ಅಂತಾರೆ. ಆದ್ರಿಂದ ಏನೋ ಅಭಿಲಾಸ ಇಷ್ಟ ಐತ್ರಪ್ಪ. ಈಗ ಅಡಿಕೆ ನರ್ಸರಿ ಯಾವಾಗಲಿಂದ ಮಾಡ್ತಿದ್ರಿ? ನಾನು ಈಗ ಒಂದು 8-9 ವರ್ಷದಿಂದ ಮಾಡಿದೆ. ನಮ್ಮ ಮಕ್ಕಳಿಗೆ ಕೊಟ್ಟೆ ಫಸ್ಟ್, ಆಮೇಲೆ ನಮ್ಮ ಸ್ನೇಹಿತರಿಗೆ ಕೊಟ್ಟೆ. ಈಗ ಅಂಕಪುರದಲ್ಲಿ ಪುರುಷೋತ್ತಮ ಅಂತ ಹೇಳಿ ಬಿಲ್ ಕಲೆಕ್ಟರ್ ಆಗಿದ್ದಾನೆ, ಅವನ್ ತೋಟ ಮಾಡಿಸಿದೀನಿ. ಈಗ ಆಲೆ ಫಸಲು ಬಂದೈತೆ, 5 ಹೊಂಬಾಳೆ 6 ಹೊಂಬಾಳೆ ಹೊಡೆದಿತ್ತು ನನ್ನ ಸಸಿ. ಅವನು ಒಂದ್ ವರ್ಷ ಮನಸ್ಕಂದ, ಸುಬ್ಬಗೌಡರ ತೋಟದಲ್ಲಿ ಬೀಜ ತಗೊಂಡೆ, ಅವ್ರ ಬೀಜ ಸರಿಲ್ಲ ಅಂತ ಹೇಳ್ತಾವ್ರೆ, ಯಾರೋ ಒಬ್ಬ ಹಸುವಿಗೆ ಅವನ್ ಮಾಡ್ತಾನ ಗಿಡ ಅಂತ ಸುಬ್ಬಗೌಡ ಹೇಳಿರ್ತಲ್ಲ, ಅವನ್ ಸಸಿ ಯಾಕೆ ತರಕ್ ಹೋದೆ, ತಿರ್ತುಳಿ ಸಸಿಗೆ ಹೋಗಿ ತರೋಗು ಅಂದ್ರಂತೆ. ಒಂದ್ ವರ್ಷ ಮನಸ್ಕಂದ, ಆಮೇಲೆ ನಾನು ಯಾಕೆ ಮನ್ಸ್ಕಂದ ಇವನು ನಮ್ ಪುರುಷೋತ್ತಮ ಅಂತ ಅಂದೆ. ಆಮೇಲೆ ಆಗ ಕೊನೆಗ್ ಗೊತ್ತಾಯ್ತು, ಯಾರೋ ಒಬ್ಬರು ಹೇಳಿದ್ರಂತೆ ಅವ್ರ ಮನ ಶುಚಿ ತರಬಾರ್ದಾಯ್ತು ಅಂತ ಹೇಳಿದ್ರಂತೆ, ಅದಕ್ಕೆ ಮನ್ಸ್ಕಂದ. ಇರ್ಲಿ ಅಂತೇಳಿ ಇವನೇ ಮಾಡನೆ, ನನ್ನ ಸ್ನೇಹಿತರುಗಳನ್ನ ಕರ್ಕೊಂಡು ಸುಬ್ಬೇಗೌಡ ಸ್ನೇಹಿತರು ಯಾರು ಎಲ್ಲ ಕರ್ಕೊಂಡು ತೋಟಕ್ಕೆ ಹೋಗ್ಯಾನೆ. ಆವಾಗ ಅವ್ರ ಹಂಗಂತೆ, ಯೋ ಏನು ಮರೆಯ ಹಿಂಗೈತಲ್ಲ ತೋಟ ಮಹಾಲಕ್ಷ್ಮಿ ಇದ್ದಂಗೆ ಅಂತೇಳಂತೆ. ಏ ಹಂಗಂತೀಯ, ಏಯ್ ನಾವು ಅದು ಎಲ್ಲ ತಲೆ ಶುಚಿ ತಂದಾಕಿ ಒಂದೇ ಒಂದ್ ಕಡ್ಡಿ ಬಿಟ್ಟಲ್ಲ ಫಲ ಹಂಗ ಕೂತವೆ, ಏನು ಮರ ಹಿಂಗ್ ಲಕ್ಷ್ಮಿ ವಾಲಾಡ್ತಾವ್ರೆ ಅಂತ ಅಂದ. ಆವಾಗ ಅವ್ನು ಫೋನ್ ಮಾಡಿದ, ನಾನು ಬೇಕು ಅಂತಲೇ ಮಾತು ಬಿಟ್ಟೆ ಅಂತ. ಅಷ್ಟೇ ತಾನೇಯ, ಇನ್ನೇನಿಲ್ವ, ನನ್ನ ಏನು ಇದಾಗಿಲ್ವಲ್ಲ, ಏನ್ ಹೇಳು ಅಂದೆ. ಹಿಂಗೆ ಎಲ್ಲ ಒಳ್ಳೆ ಗಿಡಲ್ಲ ಅಂತಂದ್ರೆ ಅದಕ್ಕೆ ನಾ ಮಾತು ಬಿಟ್ಟೆ. ಅಷ್ಟೇ ತಾನೇಯ, ಇವತ್ತು ಲಕ್ಷ್ಮಿ ಫಸ್ಟ್ ಸ್ಟಾರ್ಟಿಂಗ್ ಅಯ್ಯ, ಒಂದು 400 ಗಿಡಕ್ಕೆ 25-30 ಕುಂಟಲ್ ಅಡಿಕೆ ಬೀಳುತ್ತೆ. ಲಕ್ಷ್ಮಿ ಕೂಗ್ತಾಳು 3 ಕಿಲೋಮೀಟರ್ ವಾಸ ನಡೀತಿ ಫಲ. ಹಂಗೆ ರೈತರಿಗೆ ಯಾರು ಅನ್ಯಾಯ ಮಾಡಕ್ಕಲ್ಲ, ಮಾಡೋರು ಇದಾರೆ, ಆ ಮಾಡಿರೋ ಅವರಿಗೆ ಆ ತಕ್ಕ ಪ್ರತಿಫಲ ಅವರೇ ಊಟ ಮಾಡ್ತಾರೆ. ನಾವು ಆ ತರ ಏನಿಲ್ಲ, ನಾನ್ ಮಾಡಿರೋಂತ ಕೆಲವು ತೋಟಗಳಲ್ಲಿ ಇವತ್ತು ಗೌಡರು ಬರ್ಲಿ ಕಾಲ್ ಹಾಕ್ಲಿ ಅಂತಾರೆ. ನಾನು ಎಷ್ಟು ಪೂಜೆ ಮಾಡಿ ಗಿಡ ಹಾಕಿದ್ರೆ ಅಷ್ಟು ಗಿಡಗಳು ಸಮೃದ್ಧಿ ಆಗಿದಾವೆ. ಒಂದ್ 10 ಗಿಡ ಹೋಗೋ ಅಂತ ತೋಟದಲ್ಲಿ ಒಂದ್ ಗಿಡ ಹೋಗದಂಗೆ ನಾನು ದೇವರೇ ಭಗವಂತ ಇವ್ರು ಒಳ್ಳೇದ್ ಮಾಡಪ್ಪ ಅಂತ ಮಾಡಿ ಬಂದಿದೀನಿ. ಅದನ್ನ ನನ್ನೂ ಚೆನ್ನಾಗಿಟ್ಟೆ, ಅವ್ರು ಚೆನ್ನಾಗಿಟ್ಟೆ. ಈಗ್ಲೂ ಮಾಡ್ತೀರ ನರ್ಸರಿ? ಈಗ ಮಾಡಕ್ ಆಗಲ್ಲ, ಯಾಕೆಂದ್ರೆ ಮಣ್ಣು ಇದ್ ಮಾಡ ತರಬೇಕು, ಗೊಬ್ಬರ ತರಬೇಕು, ನೀರು ಇರ್ಬೇಕು, ನಮ್ಗೆಲ್ಲ ಶಕ್ತಿ ಕಡಿಮೆ. ಈಗ ಅಕಸ್ಮಾತ್ ಆಗಿ ಒಂದು ಕೆರೆಯರಿಂದ ನೀರು ಹುಡ್ಕೋಗ್ರೆ ಜಾರನ, ಆವಾಗ ನಮ್ಮ ಮೊಮ್ಮಕ್ಕಳು ಇವರೆಲ್ಲ ಒಳ್ಳೊಳ್ಳೆ ಇಂಜಿನಿಯರ್ಗಳು ಆಗಿದ್ರೆ ಅವರೆಲ್ಲ ಬೈತಾರೆ, ಯಾಕೆ ತಾತ ನಿನ್ಗೆ ಬೇಡ ಬರ್ತಾತ ನಾ ಕರ್ಕೋತೀವಿ ಒಂದ್ ಎಣಿಸಿರು ಅಂತಾರೆ. ಅಂದ್ರೆ ಈ ಕೆಲಸ ಮಾಡಬಹುದು, ನನ್ನ ಮಗನಿಗೆ ಹೇಳ್ದೆ ಮಾಡೋ ಬೇಕಾದಷ್ಟು ಜಾಗ ಇದೆ ಅಂತ. ಅವರಿಗೆ ಅದ್ರಲ್ಲಿ ಆಸೆ ಇಲ್ಲ, ಸಾಕು ನಾನು ಇನ್ ಮಾಡಕ್ ಹೋಗಲ್ಲ ಅಂದ್ರೆ ಈ ಕೆಲಸ ಮಾಡ್ತೀನಿ ಇನ್ನು 4 ವರ್ಷ ಎಲ್ಲರಿಗೂ ತರಬೇತಿ ಕೊಟ್ಟು ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡಿ ಈ ತರ ಮಾಡಿ ಗಿಡ ಈ ಮಟ್ಟಕ್ಕೆ ಹಾಕ್ಬೇಕು, ಇಂಥ ನೆಲಕ್ಕೆ ಗಿಡ ಮಾಡಿ ಹಾಕ್ಬೇಕು, ಮತ್ತೆ ಏನಾದ್ರೂ ಪಿಳ್ಳೆ ಹೊಡ್ಸಿ JCP ಕಾವಲು ಹೊಡ್ಸಿ ಸಸಿ ಹಾಕೋದ್ರಿಂದ ಯಾವ ಜಮೀನಿಗೆ ಪಿಳ್ಳೆ ಹೊಡಿಬೇಕು, ಯಾವ್ದಲ್ಲಿ ಮೇಲೆ ಹಾಕ್ಬೇಕು ಅನ್ನೋದು ಒಂದು ಮೇನ್ ಪಾತ್ರ. ಈಗ ಹಳಸಾಲಲ್ಲಿ ಪಿಳ್ಳೆ ಹೊಡೆದ್ರೆ ಮರ ನಿಲ್ಲಲ್ಲ, ಅದು ಏನೇ ಗಟ್ಟಿ ಬಂದ್ರೂ ಮರ ದೊಡ್ಡ ಮರ ಆದಾಗ ಬಿದ್ದೋಗುತ್ತೆ. ನಾವು ಗಟ್ಟಿ ಜಾಗದಲ್ಲಿ ಗಿಡದೊಳತೆ 1 ಅಡಿ 1.5 ಅಡಿ ಅಗಲಕ್ಕೆ ಗುಂಡಿ ತೆಗೆದು ಹಾಕಿದ್ರೆ ಭೂಮಿ ಗಟ್ಟಿ ಇರುತ್ತೆ, ಮರ ವಾಲಾಡಕಲ್ಲ, ಬಾಳಿಕೆ ಬರುತ್ತೆ. ಅದರಿಂದ ನಾನು ಕೆಲವರಿಗೆ ಹೇಳ್ತೀನಿ, ಪಿಳ್ಳೆ ಬಡಿಸ್ಬೇಡಿ, ಆಯಾಯ ಜಮೀನಿಗೆ ಅನುಗುಣವಾಗಿ ನೋಡಿ ಜಮೀನನ್ನ ಸಸಿ ಹಾಕಿ ಅಂತ ಹೇಳ್ತೀನಿ. ಅದ್ ಕೆಲವು ಈಗ ಮಾಡಿಸಿದೀನಿ, ಕೆಲವು ರೈತರುಗಳೆಲ್ಲ ನನ್ ಕೊಟ್ಟೆ ಬಾರಿ ಚೆನ್ನಾಗಿ ಹೇಳ್ತಾವ್ರೆ, ನೀವು ಅಕ್ಷರ ಗಿಡ ಪಕ್ಕದಲ್ಲಿ ಹಾಕಿದ್ದ ಒಂದು ಹೋದೋ ನೀರ್ ಕುಡ್ದೋದ ನಮ್ಮ ಬಾರಿ ಚೆನ್ನಾಗಿ ಹೋಗ್ಬಿಟ್ರೆ ಅಂತಾರೆ, ಸಮೃದ್ಧಿಯಾಗಿ ಬದುಕಲು ಸಂತೋಷ ನನಗೆ. ಎಷ್ಟು ವರ್ಷದ ಗಿಡ ಹಾಕೊಳ್ಳೋದು ಒಳ್ಳೇದು? ಅಡಕೆ ಗಿಡ 1.5 ವರ್ಷದ ಮೇಲ್ಪಟ್ಟ ಆಗ್ಬೇಕು, 1 ವರ್ಷ ಗಿಡನು ಹಾಕ್ಬಾರ್ದು, ಅದು ಪಾತಿಲಿ ಇರುತ್ತಲ್ಲ ಅಷ್ಟು ಸಮೃದ್ಧಿಯಾಗಿ ಗಿಡ ಹಾಕ್ತಾ ಬರಕಲ್ಲ. ನಾವು 1 ವರ್ಷಕ್ಕೆ ಹಾಕಿದ್ರೆ 1.5 ವರ್ಷ ಸುಸಿ ಮತ್ತೆ ಪಾತಿಲ್ ಹಂಗೆ ಇರುತ್ತೆ. ನಾವು 1.5 ವರ್ಷ ಗಿಡ ಹಾಕಿದ್ರೆ ಬಾರಿ ಸೂಕ್ತವಾಗಿ ಬೇರೆ ಹೊಡಿತಾ ಇರ್ತಿದ್ದೆ, ಅವಾಗ ಪಟ್ ಅಂತ ಭೂಮಿ ಫಲವತ್ತ ಮಾಡ್ಕಿತ್ತಿದ್ದೆ ಬಂದ್ಬಿಡ್ತಿದ್ದೆ. ಅತಿ ಎಳೆದ ಹಾಕಿದ್ರೆ ಸೂರ್ಯ ಬೆಳಕಿಗೆ ತಡೆಯ ಶಕ್ತಿ ಇಲ್ದಲೆ ಆ ಗಿಡಗಳು ನಂಜಿ ಬಂದು ಹೋಯ್ತೇವೆ. 1.5 ವರ್ಷ ಗಿಡ ಆದ ತಡೆಯ ಶಕ್ತಿ ಇರ್ತಿದ್ದೆ. ಗಿಡ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅಡಿಕೆ ಗಿಡನ ಗೋಟುಣಿ, ಆ ಗೋಟನ್ನ ಮಂತೆ ನಾಟಿ ಮಾಡಿದ ತರ ಮಾಡಿ ಮಂತೆ ಪ್ಯಾಕ್ ಮಾಡ್ಬೇಕು. ಕೆಲವರು ಏನ್ ಮಾಡ್ತಾರೆ, ಪಾಕೆಟ್ ಒಳಗೆ ಬಿಡ್ತಾರೆ, ಅದು ಒಂದೇ ಸರಿ ಬೇರ್ ಅದು ಸೂಕ್ತ ಅಲ್ಲ. ನಾವು ರಾಗಿ ಒಂದ್ ಸಸಿ ನೆಟ್ಟರೆ 15 ಗಂಟೆ ಹೊಡಿತೀವಿ. ಹಂಗೆ ಈ ಗಿಡ ನೆಟ್ ಮಂತೆ ಇದ್ ಮಾಡಿದ್ರೆ ಅದು ಎರಡನೇ ಹಂತಕ್ಕೆ ಬಂತು, ಆಮೇಲೆ ಮೂರನೇ ಹಂತ ಭೂಮಿಗೆ ಹೋತು, ಆವಾಗ ನಮಗೆ ಫಲ ಚಲ ಕೊಡಕ್ಕೆ ಚೆನ್ನಾಗಿ ಬರುತ್ತೆ. ಅಡಿಕೆ ಗಿಡದಲ್ಲಿ ಅಷ್ಟು ಅನುಭವ ನಾನು 30 ವರ್ಷದ ಅನುಭವ ನಮ್ಮ ಅಪ್ಪರ್ ಕಾಲದಲ್ಲೇ ಒಂದು 3-4 ವರ್ಷ ಮಾಡಿರಬಹುದು. ನರ್ಸರಿಯ 4 ವರ್ಷದಲ್ಲಿ 4 ಲಕ್ಷ ದುಡಿಬೋದಾಯ್ತು, 2 ಲಕ್ಷ ದುಡಿದೆ. ಆಮೇಲೆ ಕೊನೆಗೆ ಮನೇಲಿ ಸಂಸಾರದಲ್ಲಿ ಒಂದ್ ಸ್ವಲ್ಪ ಹೊಡಕ್ ಬಂತು, ನಿನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ ಅಂದಾಗ ನಾನು ಮಾಡಕ್ ಹಾಕಲ್ಲ ಅಂತ ಹೇಳಿ ಅಲ್ಲಿ ಬಿಟ್ಟೆ. ಮಾಡಬಹುದು, ಮಾಡೋರು ಬಾರಿ ಸೂಕ್ತ ಒಳ್ಳೆ ಕೆಲಸ. ರೈತ ಈಗ ಜೋಳ ಬೆಳಿತಾರೆ ಅಂತೀರಿ, ಬರೀ ಜೋಳ ಬೆಳೆದು ಬಿಡಕಲ್ಲ ನಾವು, ಎಲ್ಲ ರೋಟರಿ ಓಡಿಸ್ಬಿಟ್ಟು ರಾಗಿ ಚೆಲ್ತೀನಿ, 30 ಕ್ವಿಂಟಲ್ ರಾಗಿ ಬರೀ 2000 ಸರ ಮಾಡ್ತೀವಿ ನಾವು. ನಮ್ದೇ ಟ್ರ್ಯಾಕ್ಟರ್ ಇದೆ, ಈಗ ಒಂದ್ ಟಿಲ್ಲರ್ ಮಡಿಕೊಂಡಿದ್ದೀನಿ, ಅದು ತೋಟ ಸುಮಾರು 1 ಇಂಚ್ ಟಿಲ್ಲರ್ ಹೊಡ್ಕತೀನಿ ನಾನೇ. ಬಾರಿ ಸೂಕ್ತವಾಗಿ ಮಾಡ್ಕೋಬಹುದು, ಪ್ರತಿಯೊಂದು ಸಾಮಾನು ಇಟ್ಕೊಂಡಿದ್ದೀನಿ ಬಿಡಿ, ಇಂಥದಿಲ್ಲ ಅನ್ನಂಗಲ್ಲ. ಈಗ ಮಚ್ಚರಿಲ್ಲ ಅಂದ್ರೆ ಮಚ್ಚ ನಾನು ಹೊಡ್ಕೋತೀನಲ್ಲ, ಇನ್ಯಾತ್ಕೊಂಡು ನಾನು ಹೋಗಲ್ವಲ್ಲ. ಪ್ರತಿಯೊಂದು ಕಸಬಲ್ಲೂ ಉತ್ತೀರ್ಣವಾಗಿ ಮಾಡ್ಕೋಬೋತಾ ಇದ್ದೀನಿ. ಸುಮಾರು ಜನ ಕೃಷಿ ಅಂತ ಲಾಭದಾಯಕ ಅಲ್ಲ, ಕೃಷಿ ಮಾಡಿದ್ರೆ ಮತ್ ನಾವು ಏಳಿಗೆ ಆಗೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ, ಯಾವ್ದಕ್ಕೂ ಸರಿಯಾಗಿ ಬೆಲೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಸರ್ ನಾನು ಹೇಳ್ತೀನಿ, ಈಗ ನಾವು ಮಾಡ್ತಾ ಮಾಡ್ತಾವ ಈ ಕಲ್ಲನ್ನ ಕರಗಿಸಿ ಕೊನೆಗೆ ಅನ್ನಾರ ಆಗ್ಬೋದು, ಕಲ್ಲಾರ ಆಗ್ಬೋದು, ನಾವು ಇನ್ನೊಂದು ಕಡೆ ಹೋಗಬಾರ್ದು. ಅದನ್ನ ನಾವು ಅಮೃತ ಅಂತ ಉಪಯೋಗಿಸಿದಾಗ ನಂಬಿ ಕೆಟ್ಟವರು ಇಲ್ಲ ಅನ್ನಂಗೆ, ಮಣ್ಣಿನಿಂದ ಕೆಟ್ಟವರು ಯಾರು ಇಲ್ಲ. ಭೂಮಿ ತಾಯಲ್ಲಿ ಹುಟ್ಟಿದೀವಿ ನಾವು, ಭೂಮಿಗೆ ಹೋಗೋದು ನಾವೇನು, 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟರೆ ಅಲ್ಲೇ ಹಾಕಲ್ಲ. ಹಂಗೆ ಭೂಮಿ ತಾಯಿಲಿ ಯಾವುದೇ ಕಾರಣಕ್ಕೂ ಸಂಬಾರ ಬೆಳಿಲಿ, ಕಡಲೆ ಬೆಳಿಲಿ, ಈರುಳ್ಳಿ ಬೆಳಿಲಿ, ಟೊಮೆಟೊ ಬೆಳಿಲಿ, ಟೊಮೆಟೊ ಒಂದ್ ದಿವಸ 10 ರೂಪಾಯಿ ಆಗ್ಬಹುದು, ಒಂದ್ 50 ರೂಪಾಯಿ ಆಗ್ಬಹುದು. ಅದನ್ನ ಅವನು ಇದು ಬಿಡೋದ್ ಬೇಡ ಅಂತ ಮಾಡ್ತಾ ಇದ್ರೆ ಅದು ಅನುಕೂಲತೆ ಆಗುತ್ತೆ. ನಿಮ್ಮ ಸಂಪರ್ಕ ಸಂಖ್ಯೆ ಹೇಳಿ ಗೌಡ್ರೆ, ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ? ನಂದು ಮಾರ್ನಾಯಕ್ನಳ್ಳಿ ಸುಬ್ಬೇಗೌಡ ಅಂತೇಳಿ, ಹಾಸನತಾಲ ಕಟ್ಟಾಯದ ಹುಬ್ಳಿ, 9482301093. ಇನ್ನೊಂದ್ಸರಿ ಹೇಳಿ. 9482301093. ಒಳ್ಳೇದು ಗೌಡ್ರ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮಾರನಾಯಕನಹಳ್ಳಿಯ ಪ್ರಗತಿಪರ ಕೃಷಿಕ ಸುಬ್ಬೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ್ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ.